ಪ್ರಯೋಜನ, ಕೇಂದ್ರ ಸಚಿವ ಭಗವಂತ ಖೂಬ. ದೇಶದ ಆರ್ಥಿಕ ಪ್ರಗತಿಗೆ ಮೀನುಗಾರಿಕೆ ಉದ್ಯಮ ಸಹಕಾರಿ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಬೆಳವಣಿಗೆಗೆ ಪೂರಕ ಮತ್ತು ಶಕ್ತಿ ಕೊಡುವ ಆಹಾರಗಳು, ಈ ಕುರಿತು ಡಾಕ್ಟರ್ ಸರೋಜಿನಿ ಕರಕಣ್ಣನವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ನಮಸ್ಕಾರ ಡಾಕ್ಟರ್ ಸರೋಜಿನಿ ಅವರು. ನಮಸ್ಕಾರ. ಈ ಪೋಷಕಾಂಶ ಅಂತೀವಲ್ಲ, ಏನ್ ಹಂಗಂದ್ರೆ? ಆಹಾರದಲ್ಲಿ ಬೇರೆ ಬೇರೆ ಉಪಯುಕ್ತ ಘಟಕಗಳು ಇರ್ತವೆ. ಇವು ಪ್ರತಿಯೊಂದು ಘಟಕ ವಿಭಿನ್ನವಾದ ಕಾರ್ಯಗಳನ್ನು ಮಾಡ್ತವೆ. ಈ ಒಂದೇನು ಆಹಾರದಲ್ಲಿ ನಮ್ಗೆ ಉಪಯುಕ್ತ ಘಟಕಗಳಿದಾವೆ, ಅದಕ್ಕೆ ನಾವು ಪೋಷಕಾಂಶಗಳಂತ ಹೇಳ್ತೀವಿ. ಆಹಾರದಲ್ಲಿರುವಂತಹ ಮುಖ್ಯವಾದ ಪೋಷಕಾಂಶಗಳು ಅಂತಂದ್ರೆ ಶರ್ಕರ ಪಿಷ್ಟ, ಸಸಾರಜನಕ, ಕೊಬ್ಬು, ಜೀವಸತ್ವಗಳು, ಖನಿಜ ಲವಣಗಳು ಮತ್ತು ನಾರಿನ ಅಂಶ. ಇವೆಲ್ಲ ನಮ್ಗೆ ಆಹಾರದಲ್ಲಿರುವಂತಹ ಮುಖ್ಯವಾದ ಘಟಕಗಳು ಹಾಗೂ ಇವು ಪೋಷಕಾಂಶಗಳು. ಪೋಷಕಾಂಶಗಳು ಬೇರೆ ಬೇರೆ ತರ ಹೇಳಿದ್ರಲ್ಲ, ಅವು ಎಲ್ಲಾ ತರದ ಆಹಾರದಲ್ಲಿ ಬೇರೆ ಬೇರೆ ವಿಭಿನ್ನವಾಗಿ ಬೇರೆ ಬೇರೆ ಪ್ರಮಾಣದಲ್ಲಿ ಸಿಗ್ತಾವಂತಲ್ಲ? ಪೋಷಕಾಂಶಗಳು ಕೆಲವೊಂದು ಆಹಾರ ಪದಾರ್ಥದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ, ಕೆಲವೊಂದು ಆಹಾರ ಪದಾರ್ಥದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ನಮ್ಗೆ ಉಪಯುಕ್ತವಾದ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕನ್ನೋದು ಬಹಳ ಮುಖ್ಯ. ಈಗ ಮುಖ್ಯವಾಗಿ ನಾನು ಮೊದಲೇದಾಗಿ ಹೇಳ್ಬೇಕಂದ್ರೆ ಶರ್ಕರ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ಸ್. ಈ ಶರ್ಕರ ಪಿಷ್ಟ ಇದು ಮುಖ್ಯವಾಗಿ ನಮ್ಗೆ ದೇಹದಲ್ಲಿ ಶಕ್ತಿಯನ್ನ ಒದಗಿಸುವಂತಹ ಆಹಾರ ಘಟಕ ಅಂದ್ರೆ ಇದು ತಿಂದ ನಂತರ ಜೀರ್ಣವಾಗಿ ನಮ್ಗೆ ಆಹಾರಕ್ಕೆ ದೇಹಕ್ಕೆ ಬೇಕಾಗುವಂತಹ ಶಕ್ತಿಯನ್ನ ಇದು ಒದಗಿಸ್ತದೆ, ಶರ್ಕರ ಪಿಷ್ಟ. ಸೊ ಇದು ಮುಖ್ಯವಾಗಿ ನಮ್ಗೆ ಸಿಗುವುದು ಏಕದಳ ಧಾನ್ಯಗಳಲ್ಲಿ. ಏಕದಳ ಧಾನ್ಯ ಅಂದ್ರೆ ಜೋಳ, ಗೋಧಿ, ರಾಗಿ, ನವಣೆ, ಸಜ್ಜೆ, ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶರ್ಕರ ಪಿಷ್ಟ ಅಂಶ ಇದ್ದೇ ಇರುತ್ತೆ. ಇದು ಪ್ರತಿಯೊಂದು 100 ಗ್ರಾಮ್ಗೆ 320-350 ಕ್ಯಾಲರಿ ವರೆಗೂ ನಮ್ಗೆ ಇದು ಒಂದು ಅಂಶ ಕಂಡು ಬರ್ತದೆ. ಇನ್ನು ಗಡ್ಡೆ ಗೆಣಸುಗಳಲ್ಲೂ ಕೂಡ ಈ ಒಂದು ಶರ್ಕರ ಪಿಷ್ಟ ಕಂಡು ಬಂದಿದೆ. ಗಡ್ಡೆ ಗೆಣಸುಗಳಂತಂದ್ರೆ ಆಲೂಗಡ್ಡೆ ಇರಬಹುದು, ಮರಗೆಣಸು ಇರಬಹುದು, ಈ ತರ ಒಂದು ಗಡ್ಡೆ ಗೆಣಸುಗಳಲ್ಲಿ ಈ ಒಂದು ಶರ್ಕರ ಪಿಷ್ಟ ಅಂಶ ಕಂಡು ಬರ್ತದೆ. ಆಮೇಲೆ ಈಗ ನಿಮ್ಗೆ ಗೊತ್ತಿರಬಹುದು ಸಾಬುದಾನಿ ಇದು ಒಂದು ನ್ಯಾಚುರಲ್ ಗ್ರೇನ್ ಅಲ್ಲ, ಎಷ್ಟೋ ಜನ ಅನ್ಕೊಂಡಿರಬಹುದು. ಇದು ಒಂದು ಸಿಂಥೆಟಿಕ್ ಗ್ರೇನ್ ಇದು ಸಾಬುದಾನಿ ಅಂದ್ರೆ ಇದನ್ನ ಬೇರೆ ಬೇರೆ ಒಂದು ಈ ಮರಗೆಣಸು ಇದರಿಂದ ನಾವು ಈ ಒಂದು ಸಾಬುದಾನಿಯನ್ನ ತಯಾರು ಮಾಡಿರ್ತೀವಿ. ಅಂದ್ರೆ ಮುಖ್ಯವಾಗಿ ಇದರಲ್ಲಿ ಕಂಡು ಬರೋದು ಶರ್ಕರ ಪಿಷ್ಟದ ಅಂಶನೇ ಇದರಲ್ಲಿ. ಹಾಗಾಗಿ ಶರ್ಕರ ಪಿಷ್ಟ ಒಂದು ಮುಖ್ಯವಾಗಿ ದೇಹದಲ್ಲಿ ಇದರದ್ದು ಕಾರ್ಯ ಅಂತಂದ್ರೆ ಶಕ್ತಿಯನ್ನ ಒದಗಿಸುವಂತದ್ದು. ಈ ಬಾಳೆಹಣ್ಣು, ಅಕ್ಕಿ, ಇದರಲ್ಲಿ ಅಕ್ಕಿಯಲ್ಲೂ ಹೆಚ್ಚಿನ ಶರ್ಕರ ಪಿಷ್ಟ ಇರ್ತದೆ. ಇದರಿಂದ ಕೂಡ ನಮ್ಗೆ ಹಣ್ಣು ಬಾಳೆಹಣ್ಣಿನಲ್ಲೂ ಇದು ಒಂದು ಶಕ್ತಿದಾಯಕ, ಇದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಕಂಡು ಬಂದಿದೆ ಶರ್ಕರ ಪಿಷ್ಟ. ಸಸಾರಜನಕದ ಕೂಡ ಬಹಳ ಮುಖ್ಯ ಅಂತ ಹೇಳಿದ್ರೆ ಈ ಸಸಾರಜನಕ ಅಂಶ ಅಂತಂದ್ರೆ ಪ್ರೋಟೀನ್ ಅಂಶ. ಇದು ನಮ್ಗೆ ಮುಖ್ಯವಾದ ಆಹಾರ ಪದಾರ್ಥಗಳು ಅಂತಂದ್ರೆ ಇದು ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ, ಮಡಿಕೆ ಕಾಳು ಇರ್ಬೋದು, ಹೆಸರುಕಾಳು, ಅಲಸಂದಿ, ಹುರುಳಿ, ಕಡಲೆ ಮತ್ತೆ ತೊಗರಿ ಬೇಳೆ. ದಿನನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಮುಖ್ಯವಾಗಿ ಉಪಯೋಗಿಸ್ತಾ ಇರೋದು ತೊಗರಿ ಬೇಳೆ ಅಂದ್ರೆ ಅದರಿಂದ ನಾವು ಸಾರು ತಯಾರ ಮಾಡ್ಕೊಳ್ತೀವಿ. ಈ ಸಸಾರಜನಕ ಪ್ರತಿಯೊಬ್ಬರಿಗೆ ಅಂತಂದ್ರೆ ಒಂದು ಕಿಲೋ ನಮ್ದು ತೂಕ ಇತ್ತಂದ್ರೆ ನಾವೇನ್ ಹೇಳ್ತೀವಿ, ಒಂದು ಗ್ರಾಮ್ ಅರ ಕನಿಷ್ಠ ನಮ್ಗ ಸಸಾರಜನಕ ಅವಶ್ಯ ಇದೆ ಪ್ರತಿ ಕಿಲೋ ದೇಹ ತೂಕಕ್ಕೆ ಅಂತ ಹೇಳ್ತೀವಿ. ಮಡಿಕೆ ಕಾಳುಗಳು, ಅಲಸಂದಿ, ಕಡಲೆ ಇವೆಲ್ಲವನ್ನು ಬೇಯಿಸಿ ನಮ್ಗ ತಿನ್ನುವಂದು ರೂಢ ಇದೆ. ಅದ್ರ ಬದಲು ನಾವು ಇದನ್ನ ನೆನೆಸಿ ಮೊಳಕೆ ಬರೆಸಿ ಉಪಯೋಗಿಸಿದಾಗ ಅದರಲ್ಲಿ ಇರುವಂತಹ ಈ ಬಿ ಜೀವಸತ್ವ ಕೂಡ ನಮ್ಗೆ ಲಭ್ಯವಾಗ್ತದೆ. ಇಲ್ಲ ಅಂತಂದ್ರೆ ಈ ದ್ವಿದಳ ಧಾನ್ಯಗಳಿಂದ ಮುಖ್ಯವಾಗಿ ಬರುವಂತದ್ದು ಪ್ರೋಟೀನ್ ಹಾಗೂ ಸ್ವಲ್ಪ ಮಟ್ಟಿಗೆ ನಮಗೆ ಶಕ್ತಿ ಕೂಡ ದೊರೆಯುತ್ತದೆ. ಕೆಲವೊಂದು ಸಾರಿ ಏನಾಗ್ತದ, ದ್ವಿದಳ ಧಾನ್ಯಗಳಿಂದ ಈ ಪ್ರೋಟೀನ್ ಕೊರತೆ ಆಯ್ತು ಅಂತಂದ್ರೆ ಪ್ರೋಟೀನಿಗೂ ಈ ದ್ವಿದಳ ಧಾನ್ಯ ಉಪಯೋಗ ಆಗ್ತದ ಹಾಗೂ ಇವನ್ ಶಕ್ತಿಗೂ ಕೂಡ. ಹಾಗಾಗಿ ಈಗ ಮುಖ್ಯವಾಗಿ ಏನ್ ಹೇಳ್ಬೇಕಂತಂದ್ರೆ ಇಲ್ಲಿ ದ್ವಿದಳ ಧಾನ್ಯಗಳನ್ನ ನಾವು ಮೊಳಕೆ ಬರೆಸಿ ಉಪಯೋಗಿಸಿದಾಗ ಅದರಲ್ಲಿ ಇರುವಂತಹ ಬಿ ಕಾಂಪ್ಲೆಕ್ಸ್ ವಿಟಾಮಿನ್ಸ್ ಅಂದ್ರೆ ಬಿ ಜೀವಸತ್ವಗಳು, ಬಿ ಗುಂಪಿಗೆ ಸೇರಿದಂತಹ ಜೀವಸತ್ವಗಳು ಥಯಾಮಿನ್, ನಯಾಸಿನ್, ರೈಬೋಫ್ಲೇವಿನ್ ಇವೆಲ್ಲ ಕೂಡ 5-10 ಪಟ್ಟು ಹೆಚ್ಚಾಗ್ತಾವ ನಾವು ಮೊಳಕೆ ಬರೆಸಿದಾಗ. ಹಾಗಾಗಿ ದ್ವಿದಳ ಧಾನ್ಯಗಳನ್ನ ಮುಖ್ಯವಾಗಿ ಮೊಳಕೆ ಬರೆಸಿ ಸುಮಾರು 10-12 ತಾಸು ನೀವು ರಾತ್ರಿ ನೆನೆಸಬಹುದು. ನಂತರ 24-48 ಗಂಟೆಗಳವರೆಗೂ ನಾವು ಮೊಳಕೆ ಬರೆಸಿದ್ವಿ ಅಂತಂದ್ರೆ ಅದರಲ್ಲಿರುವಂತಹ ಬಿ ಗುಂಪಿನ ಜೀವಸತ್ವಗಳು ಹೆಚ್ಚಾಗ್ತವೆ. ನಂತರ ಈ ಒಂದು ಮೊಳಕೆಯಾದಂತಹ ಕಾಳುಗಳನ್ನ ಹೆಚ್ಚಾಗಿ ನಾವು ಬೇಯಿಸಬಾರದು. ಸಾಧ್ಯವಾದಷ್ಟು ತಾಜಾ ರೂಪದಲ್ಲಿ ಬೇಯಿಸದೆ ನಾವು ಅವುಗಳನ್ನ ಸೇವಿಸಿದರೆ ಅವುಗಳಲ್ಲಿರುವಂತಹ ಬಿ ಜೀವಸತ್ವ ಮತ್ತು ಸಿ ಜೀವಸತ್ವ ನಮಗೆ ದೇಹಕ್ಕೆ ಲಭ್ಯವಾಗ್ತದೆ. ಸಿ ಜೀವಸತ್ವ ನಾವು ಬೇಯಿಸಿದಾಗ ಅದು ಎಲ್ಲದಕ್ಕಿಂತ ಬಹಳ ಸೂಕ್ಷ್ಮವಾದ ಒಂದು ಪೋಷಕಾಂಶ ಅಂತ ಹೇಳ್ತೀವಿ ನಾವು ಸಿ ಜೀವಸತ್ವ. ಮೊಳಕೆ ಬಂದಂತಹ ಕಾಳುಗಳನ್ನ ನಾವು ಬೇಯಿಸಿದ್ರೆ ಅದರಲ್ಲಿ ಇರುವಂತಹ ಸಿ ಜೀವಸತ್ವ ನಾಶ ಆಗ್ತದೆ. ಹಾಗಾಗಿ ಸಾಧ್ಯ ಆದಷ್ಟು ಮೊಳಕೆ ಬಂದಂತಹ ಕಾಳುಗಳನ್ನ ನಾವು ತಾಜಾ ರೂಪದಲ್ಲಿ ಸೇವಿಸೋದು ಬಹಳ ಒಳ್ಳೆಯದು. ಯಾಕಂದ್ರೆ ನಾವು ಹೇಳ್ತೀವಿ ಕೆಲವೊಂದ್ಸರಿ ಸಿ ಜೀವಸತ್ವ ಎಷ್ಟು ಸೂಕ್ಷ್ಮ ಅಂತಂದ್ರೆ ಇವನ್ ನಾವೀಗ ಲಿಂಬೆ ಹಣ್ಣಾಯ್ತು, ಸೌತೆಕಾಯಿ ಇವು ಹೆಚ್ಚಿಟ್ಟಿವಿ ಬಹಳ ಹೊತ್ತಂದ್ರೆ ಅದು ಏರಿ ಎಕ್ಸ್ಪೋಸ್ ಆದಾಗೂ ಕೂಡ ಅದರದ್ದು ಸಿ ಜೀವಸತ್ವ ಹೋಗ್ತದೆ. ಹಾಗಾಗಿ ಈ ಆದಷ್ಟು ಈ ಸಿ ಜೀವಸತ್ವವನ್ನ ಹೆಚ್ಚಿಗೆ ನಾವು ಎಕ್ಸ್ಪೋಸ್ ಮಾಡದೆ ಆದಷ್ಟು ಸಾಧ್ಯವಾದಷ್ಟು ಕತ್ತರಿಸಿದ ನಂತರ ತಿನ್ನೋದು. ಇವಾಗ ನಾನು ದ್ವಿದಳ ಧಾನ್ಯದ ಹೇಳ್ತಾ ಇದ್ದೆ, ಹಾಗಾಗಿ ಅದನ್ನ ಹೆಚ್ಚಿಗೆ ಬೇಯಿಸದೆ ತಿನ್ನೋದ್ರಿಂದ ನಮ್ಗೆ ಅದು ಬಿ ಜೀವಸತ್ವ ಸಿ ಜೀವಸತ್ವ ಸಿಗ್ತದೆ, ಜೊತೆಗೆ ಅದರಲ್ಲಿರುವಂತಹ ಮುಖ್ಯವಾದ ಪ್ರೋಟೀನ್ ಅಂಶ ಸಿಗ್ತದೆ. ಮುಖ್ಯವಾಗಿ ಈ ದ್ವಿದಳ ಧಾನ್ಯಗಳಲ್ಲಿ ಪ್ರತಿ 100 ಗ್ರಾಂನಲ್ಲಿ ಸುಮಾರು 17-25 ಗ್ರಾಂ ವರೆಗೂ ನಮ್ಗೆ ಪ್ರೋಟೀನ್ ಅಂಶ ಇದೆ. ಸೋಯಾಬೀನ್ ಅದು ಎಣ್ಣೆ ಕಾಳುಗಳಲ್ಲಿ ಸೇರಿಸ್ತಾ ಇದೀವಿ, ಯಾಕಂದ್ರೆ ಅದನ್ನ ಎಣ್ಣೆಯನ್ನ ಉತ್ಪಾದನೆಗಾಗಿ ನಾವು ಸೋಯಾ ಅವರೆಯನ್ನ ಉಪಯೋಗಿಸ್ತಾ ಇದೀವಿ. ಅದರಲ್ಲಿ 40%-ರಷ್ಟು ಪ್ರೋಟೀನ್ ಇದೆ ಸೋಯಾ ಅವರೆಯಲ್ಲಿ. ಈ ಒಂದು ಪ್ರೋಟೀನ್ ಅಂಶ ನಮಗೆ ದೊರಿಬೇಕು ಅಂತಂದ್ರೆ ಅವುಗಳನ್ನ ಸೋಯಾ ಅವರೆಯನ್ನ ನಾವು ಕೆಲವೊಂದು ಪದ್ಧತಿಯನ್ನ ಉಪಯೋಗಿಸಿ ನಾವು ಅದನ್ನ ಬಳಸಬೇಕು. ಅದು ಸಂಸ್ಕರಣೆ ಮಾಡಿ ಬಳಸಬೇಕು ಸೋಯಾ ಅವರೆಯನ್ನ ಅಂತೇಳಿ ಏನೇನ್ ಮಾಡಬಹುದು ಇಲ್ಲಿ? ಸೊ ಈ ಪದ್ಧತಿಗಳಲ್ಲಿ ಮುಖ್ಯವಾಗಿ ಕೆಲವೊಂದು ಪದ್ಧತಿಗಳು ಅಂದ್ರೆ ಅದನ್ನ ನಾವು ನೀರಿನಲ್ಲಿ 6-8 ತಾಸು ಸೋಯಾ ಅವರೆಯನ್ನ ನೆನೆಸಬೇಕು. ಹೆಚ್ಚಿನ ಪ್ರಮಾಣದ ನೀರು ಅಂದ್ರೆ ನಾವೀಗ ಒಂದು 2-5 ಕೆಜಿ ನೀವು ಸೋಯಾ ಅವರೆಯನ್ನ ಒಂದು ಬಕೆಟ್ ನಲ್ಲಿ ತೆಗೆದುಕೊಂಡು ಅದ್ರ ತುಂಬಾ ನಾವು ನೀರು ತುಂಬಿಸಿ ಅದನ್ನ 6-8 ತಾಸು ಆದ್ಮೇಲೆ ಮೇಲಿನ ನೀರನ್ನ ನಾವು ಪಸಿಯಬೇಕು. ಅಂದ್ರೆ ಅದರಲ್ಲಿ ಇರುವಂತಹ ಟ್ರಿಪ್ಸಿನ್ ಇನ್ಹಿಬಿಟರ್ ಆಯ್ತು ಹೀಮ್ ಆಗ್ಲುಟಿನಿನ್ಸ್ ನೀರಿನ ಜೊತೆಗೆ ಬಸಿದು ಹೋಗ್ತವೆ. ನಂತರ ಈ ಒಂದು ಸೋಯಾ ಅವರೆಯನ್ನ ಕುಕ್ಕರ್ ನಲ್ಲಿ ಸ್ಟೀಮ್ ಕುಕ್ಕಿಂಗ್ ಮಾಡಿ ಪ್ರೆಷರ್ ಕುಕ್ಕಿಂಗ್ ಮಾಡಿ ಒಂದು ಸ್ವಲ್ಪ ಬೇಯಿಸಬಹುದು. ಇಲ್ಲ ಅಂತಂದ್ರೆ ಸುಮಾರು ಕುದಿಯುವ ನೀರಿನಲ್ಲಿ 2-3 ನಿಮಿಷವಷ್ಟೇ ನೀವು ಇಡಬಹುದು. ಇಟ್ಟು ನಂತರ ನೀರನ್ನ ಬೆಸೆದು ಒಣಗಿಸಿ ಈ ಕಾಳುಗಳನ್ನ ನಾವು ಚೆನ್ನಾಗಿ ಶೇಖರಣೆ ಮಾಡಬಹುದು. ಇನ್ನು ಮೊಟ್ಟೆ, ಮಾಂಸ, ಮೀನು ಇಂಥವೆಲ್ಲೂ ಕೂಡ ಸೇವನೆ ಮಾಡ್ತಾ ಇರ್ತಾರೆ, ಅಲ್ಲಿ ಕೂಡ ಸಾರಜನಕ ಲಭ್ಯತೆ ಇದೆಯೋ ಹೇಗೆ? ಅಂದ್ರೆ ಮಾಂಸಾಹಾರಿ ಪದಾರ್ಥಗಳಾಯ್ತು, ಮೀನು, ಮೊಟ್ಟೆ ಇದು ಕೂಡ ಬಹಳಷ್ಟು ಪ್ರೋಟೀನ್ ಅಂಶಗಳನ್ನ ಹೊಂದಿದ್ದು, ಮೊಟ್ಟೆ ಅದರಲ್ಲೂ ಕೂಡ ಇದು ಒಳ್ಳೆಯ ಗುಣಮಟ್ಟದ ಒಂದು ಪ್ರೋಟೀನ್ ಹೊಂದಿದೆ. ಅಂದ್ರೆ ಪ್ರೋಟೀನ್ ಕ್ವಾಲಿಟಿ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ ಮೊಟ್ಟೆದ್ದು ಸಸಾರಜನಕದ ಗುಣಮಟ್ಟ ಹೆಚ್ಚಿನ ಗುಣಮಟ್ಟ ಹೊಂದಿರೋದ್ರಿಂದ ಅದಕ್ಕೆ ನಾವು ಸ್ಕೋರಿಂಗ್ ಮಾಡುವಾಗ ಅದಕ್ಕೆ ನಾವು 1 ಅಂತ ಹೇಳ್ತೀವಿ. ಅಂದ್ರೆ ಮೊಟ್ಟೆಯಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇದೆ, ಒಳ್ಳೆಯ ಗುಣಮಟ್ಟದ ಪ್ರೋಟೀನ್ ಇದೆ. ಹಾಗಾಗಿ ನಾವು ಮಕ್ಕಳಿಗೆ ನೀವು ಮೊಟ್ಟೆ ತಿನ್ನಿಸ್ರಿ ಅಂದ್ರೆ ಯಾಕಂದ್ರೆ ಅದು ಒಂದು ಬೆಳವಣಿಗೆಯ ಹಂತ. ಒಂದೇ ಒಂದು ಅಮಿನೋ ಆಮ್ಲ ಕೊರತೆ ಆದಾಗ ಕೂಡ ಸಮಸ್ಯೆ ಆಗಬಹುದು ಬೆಳವಣಿಗೆಯಲ್ಲಿ. ಹಾಗಾಗಿ ಎಲ್ಲ ಒಂದು ಅಮಿನೋ ಆಮ್ಲಗಳನ್ನ ಒಳಗೊಂಡಂತಹ ಗುಣಮಟ್ಟದ ಪ್ರೋಟೀನ್ ಕ್ವಾಲಿಟಿಯನ್ನ ಇರೋದ್ರಿಂದ ನಾವು ಮೊಟ್ಟೆಗೆ ಒಳ್ಳೆಯ ಗುಣಮಟ್ಟದ ಆಹಾರ ಅಂತ ಹೇಳ್ತೀವಿ. ಹಾಗೂ ಅದು ಬೆಳವಣಿಗೆಗಾಯ್ತು, ಈಗ ಕೆಲವರು ಕೂದಲು ಸರಿ ಬರೋದಿಲ್ಲ ಅನ್ಬೋದು, ಅಥವಾ ಕೆಲವು ಮಕ್ಕಳಿಗೆ ರೋಗ ಬಂದು ಅವು ಅಶಕ್ತತೆಯಿಂದ ಬಳಲ್ತಾ ಇರಬಹುದು, ಮೊಟ್ಟೆಯನ್ನ ಕೊಡೋದ್ರಿಂದ ಗುಣಮಟ್ಟದ ಪ್ರೋಟೀನ್ ಅವರಿಗೆ ಲಭ್ಯವಾಗ್ತದೆ. ಇನ್ನು ಮೀನಿನಲ್ಲಿ ಕೂಡ ಒಳ್ಳೆಯ ಗುಣಮಟ್ಟದ ಪ್ರೋಟೀನ್ಸ್ ಇದೆ, ಮಾಂಸಾಹಾರಿ ಪದಾರ್ಥಗಳು ಇವು ಎಲ್ಲವೂ ಒಂದು ಒಳ್ಳೆಯ ಗುಣಮಟ್ಟದ ಪ್ರೋಟೀನ್ ಹೊಂದಿವೆ. ನಿಯಮಿತವಾಗಿ ಇವುಗಳನ್ನು ಸೇವಿಸೋದ್ರಿಂದ ಏನು ಸಮಸ್ಯೆ ಇಲ್ಲ. ಜೊತೆಗೆ ಮೀನಿನಲ್ಲಿ ಈ ಒಂದು ಹೃದಯ ರೋಗಗಳನ್ನು ತಡೆಗಟ್ಟುವಂತಹ ಒಂದು ಅಂಶ ಕೂಡ ಇದೆ. ಹಾಗಾಗಿ ನಾವು ಈ ಮೀನು ಸೇವನೆ ಕೂಡ ಅದು ಒಳ್ಳೆಯದಂತ ಹೇಳ್ತೀವಿ. ಅಂದ್ರೆ ಅದು ಪ್ಯೂಫಾ ಒಂದು ಅಂಶ ಅದರಲ್ಲಿ ಇರೋದ್ರಿಂದ ಮೀನು ಕೂಡ ಒಂದು ನಮ್ಗೆ ಒಳ್ಳೆಯ ಆಹಾರ. ಕೆಲವೊಂದು ಮೀನುಗಳಿಂದ ಈ ಕಾಡ್ ಲಿವರ್ ಆಯಿಲ್ ಅಂತ ಕೂಡ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅಂದ್ರೆ ಅದು ಕೂಡ ಒಂದು ಚಿಕ್ಕ ಮಕ್ಕಳಿದ್ದಾಗ್ಲೇನೆ ಸ್ಕಿನ್ನಿಗೆಲ್ಲ ಹಚ್ಚಿ ದೇಹಕ್ಕೆ ಸೇವನೆ ಮಾಡೋದ್ರಿಂದ ಒಳ್ಳೆಯ ಬೆಳವಣಿಗೆ ಆಗ್ತದೆ ಅಂತ ಹೇಳಿ ಈ ಕಾಡ್ ಲಿವರ್ ಆಯಿಲ್, ಈ ಮೀನಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಒಂದು ಕಾಡ್ ಲಿವರ್ ಆಯಿಲ್ ಕೂಡ ನಾವು ಮೊದಲಿಂದಾನು ಉಪಯೋಗ ಮಾಡ್ತಾನೆ ಇದ್ದಾರೆ. ಇಷ್ಟೆಲ್ಲನೂ ಹೇಳಿದ್ರಿ. ಕೊಬ್ಬು ಕೂಡ ಬಹಳ ಮುಖ್ಯ, ಅಂದ್ರೆ ಎಣ್ಣೆ ಅಂಶ ಇರ್ಬೋದು ಅಂದ್ರೆ ತುಪ್ಪ ಇಂಥವೆಲ್ಲಾನು ಸೇವನೆ ಮಾಡ್ತಾರೆ, ಅದರಿಂದ ನಮ್ಗೆ ಏನೇನು ಸಿಗುತ್ತೆ ಅನ್ನುವಂಥದ್ದು. ಕೊಬ್ಬಿನ ಅಂಶ ಅಂತಂದ್ರೆ ಮುಖ್ಯವಾಗಿ ಫ್ಯಾಟ್, ಈ ಒಂದು ಅಂಶ ಶಕ್ತಿ ಕೊಡುವಂತಹ ಆಹಾರ ಪದಾರ್ಥಗಳು ಮುಖ್ಯವಾಗಿ ದೇಹದ ಒಂದು ನಮ್ಮ ಚಟುವಟಿಕೆಗಳಿಗೆ, ಸ್ಪೋರ್ಟ್ಸ್ನವರಿಗೆ, ಚಿಕ್ಕ ಮಕ್ಕಳಿಗೆ, ಏನೇ ಒಂದು ನಾವು ಕಾರ್ಯಚಟುವಟಿಕೆ ಮಾಡಿದಾಗ ನಮಗೆ ಶಕ್ತಿ ಅವಶ್ಯ ಇದೆ. ಇವು ಕೊಬ್ಬು ಅಂತಂದ್ರೆ ಇದು ಒಂದು ಡೆನ್ಸ್ ಫಾರ್ಮ್ ಆಫ್ ಇದು ಫ್ಯಾಟ್. ಇದು ಅಂದ್ರೆ ಈ ಫ್ಯಾಟ್ ಈಗ ನೋಡ್ರಿ ನಮಗೆ ಎಣ್ಣೆ ಬೆಣ್ಣೆ ಆಮೇಲೆ ತುಪ್ಪ ಈ ಒಂದು ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬಿನ ಅಂಶ ಇರ್ತದೆ. ಪ್ರತಿ ಒಂದು ಗ್ರಾಮ್ ಈ ಆಹಾರ ಸೇವನೆ ಮಾಡಿದಾಗ, ಎಣ್ಣೆ ನಾವು ಒಂದು ಗ್ರಾಮ್ ನಾವು ಆಹಾರ ಸೇವನೆ ಮಾಡಿದ್ರೆ ನಮಗೆ 9 ಕ್ಯಾಲರಿ ಶಕ್ತಿ ಸಿಗ್ತದೆ ಅದರಲ್ಲಿ. ಅಂದ್ರೆ ಇದು ಒಳ್ಳೆಯ ಡೆನ್ಸ್ ಫುಡ್ ಅಂತ, ಹೆಚ್ಚಿನ ಒಂದು ಶಕ್ತಿಯನ್ನ ಕೊಡುವಂತ ಆಹಾರ ಪದಾರ್ಥಗಳಿವು. ಎಣ್ಣೆ ಆಗಿರ್ಬಹುದು, ತುಪ್ಪ ಆಗಿರ್ಬಹುದು. ಈ ಒಂದು ಈಗ ನಾವು ಇದನ್ನ ಕಾರ್ಬೋಹೈಡ್ರೇಟ್ ಕಂಪೇರ್ ಮಾಡಿದ್ರೆ, ಅಂದ್ರೆ ಈಗಾಗಲೇ ನಾ ಹೇಳಿದೆ ಶರ್ಕರ ಪಿಷ್ಟ, ದೇಹದಲ್ಲಿ ಶರ್ಕರ ಪಿಷ್ಟ 1 ಗ್ರಾಮ್ ನಮ್ಗೆ 4 ಕ್ಯಾಲರಿ ಶಕ್ತಿಯನ್ನ ಕೊಡ್ತದೆ. ಆದ್ರೆ ಕೊಬ್ಬು ನಮಗೆ 1 ಗ್ರಾಮ್ ನಾವು ಸೇವಿಸಿದಾಗ 9 ಕ್ಯಾಲರಿ ಶಕ್ತಿ ಕೊಡ್ತದೆ. ಅಂದ್ರೆ ಇದರ ಅವಶ್ಯಕತೆನೂ ಹೇಗಿದೆ, ಆಮೇಲೆ ಇದು ಹೆಚ್ಚಾದಾಗ ದೇಹದಲ್ಲಿ ಶೇಖರಣೆ ಆಗ್ತದೆ. ಈಗ ಕೊಬ್ಬಿಂದ ಇಂಪಾರ್ಟೆಂಟ್ ಈಗ ನಾವು ಈಗ ಇತ್ತಿತ್ತಲಾಗಿ ನಾವು ನೋಡ್ತಾ ಇದೀವಿ, ಎಲ್ಲರಲ್ಲೂ ಒಬೆಸಿಟಿ ಕಂಡು ಬರ್ತಾ ಇದೆ. ಇವನ್ ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ಬೊಜ್ಜು ಕಾಣ್ತಾ ಇದೀವಿ. ಆಮೇಲೆ ವಯಸ್ಕರಲ್ಲಿ ಮುಪ್ಪಿನಲ್ಲೂ ಕೂಡ ಈಗ ಮುಖ್ಯವಾದ ಒಂದು ಸಮಸ್ಯೆ ಏನಂತಂದ್ರೆ ನಮ್ದು ದೇಹ ತೂಕ ಹೆಚ್ಚಾಗಿರೋದು. ದೇಹದ ತೂಕ ಹೆಚ್ಚು ಆದಾಗ ಅದರ ಅರ್ಥ ಏನು, ಫ್ಯಾಟ್ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಶೇಖರಣೆ ಆಗ್ತಾ ಇದೆ. ನಾವು ಎಷ್ಟು ಅವಶ್ಯಕತೆ ಇದೆ ಅದಕ್ಕಿಂತ ನಾವು ಹೆಚ್ಚಿನ ಫ್ಯಾಟ್ ಸೇವನೆ ಮಾಡ್ತಾ ಇದೀವಿ ಅಂತ ಅದರ ಅರ್ಥ ಆಯ್ತು. ಹಾಗಾಗಿ ಅವಾಗ ನಮ್ಗೆ ಎಷ್ಟು ತೂಕ ಇರಬೇಕು ಅದಕ್ಕಿಂತ ಹೆಚ್ಚಿನ ದೇಹದ ತೂಕ ಹೆಚ್ಚಾದಾಗ ಅದಕ್ಕೆ ನಾವು ಒಬೆಸಿಟಿ ಅಂತ ಹೇಳ್ತೀವಿ, ಅಥವಾ ಬೊಜ್ಜು, ಅಥವಾ ಹೆಚ್ಚಿನ ದೇಹ ತೂಕ ಇರೋದು. ಇಷ್ಟು ತೂಕದ ಮನುಷ್ಯ ಇಷ್ಟೇ ಕೊಬ್ಬಿನ ಅಂಶವನ್ನು ತಗೋಬೇಕು ಅಂತ ಇರುತ್ತ? ತೂಕಕ್ಕೆ ಸಂಬಂಧ ಪಟ್ಟಂಗೆ ಇದೆ ಕೊಬ್ಬು ಅಂತಿಲ್ಲ. ಅದರಲ್ಲೂ ಮುಖ್ಯವಾಗಿ ನಾವು ಯಾವುದೇ ತರಹದ ಒಂದು ಫ್ಯಾಟ್ ತೆಗೆದುಕೊಂಡ್ವಿ, ಈಗ ಎಣ್ಣೆ ಆಯ್ತು, ಬೆಣ್ಣೆ, ತುಪ್ಪ, ಇದು ನಮ್ಗೆ ಶಕ್ತಿಯನ್ನ ರಿಲೀಸ್ ಮಾಡ್ತದೆ. ಚಟುವಟಿಕೆಗಿಂತ ಹೆಚ್ಚು ನಾವು ಸೇವನೆ ಮಾಡಿದ್ವಿ ಅವಾಗ ಇದು ದೇಹದಲ್ಲಿ ಬೊಜ್ಜು ಅಂತ ಮಾರ್ಪಾಡಾಗ್ತದೆ. ಈಗ ನೋಡ್ರಿ ಸ್ಪೋರ್ಟ್ಸ್ ಅಥ್ಲೀಟ್ಸ್ ಅವ್ರಿಗೆ ಹೆಚ್ಚಿನ ಶಕ್ತಿ ಬೇಕು, ಅಥವಾ ಕೆಲವೊಬ್ರು ಮೈನ್ಸ್ ಅಲ್ಲಿ ಕೆಲಸ ಮಾಡೋರಿಗೆ, ಅಥವಾ ಈ ಕಮ್ಮಾರರಂತೀವಿ ಅವ್ರಿಗೆ ಹೊಲದಲ್ಲಿ ಕೆಲಸ ಮಾಡುವಂತವ್ರಿಗೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರ್ತೈತಿ. ಅವ್ರು ಏನೇ ತಿಂದ್ರು ಅವರು ಅದನ್ನ ಕರಗಿಸ್ತಾರೆ. ಆದ್ರೆ ನಾವೀಗ ಕೆಲವ್ರದ್ದು ಏನಾಗ್ತದ, ಆಫೀಸ್ ಜಾಬ್ಸ್, ಕುಳಿತಲ್ಲೇ ಕೆಲಸ ಮಾಡುವಂತದ್ದು, ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವಂತದ್ದು, ಆಫೀಸಲ್ಲಿ ಸುಮ್ಮನೆ ಪತ್ರ ವ್ಯವಹಾರವನ್ನು ನೋಡ್ಕೊಳ್ಳೋರ್ದು, ಇವ್ರಿಗೇನಾಗ್ತದೆ ಹೆಚ್ಚಿನ ಶಕ್ತಿ ವ್ಯಯ ಆಗೋದಿಲ್ಲ, ಅಂದ್ರೆ ಎಕ್ಸ್ಪೆಂಡಿಚರ್ ಆಗೋದಿಲ್ಲ. ಅವಾಗ ದೇಹದಲ್ಲಿ ಶಕ್ತಿ ಶೇಖರಣೆಯಾಗಿ ಈ ಒಂದು ಇಂತಹ ಆಹಾರ ಪದಾರ್ಥಗಳು ದೇಹದಲ್ಲಿ ಕೊಬ್ಬಿನ ರೂಪದಲ್ಲಿ ಮಾರ್ಪಾಡಾಗ್ತಾವ, ಅಂದ್ರೆ ಫ್ಯಾಟ್ ಆಗ್ತದೆ ಬಾಡಿಯಲ್ಲಿ. ಸೊ ಈ ಫ್ಯಾಟ್ ಏನಾಗ್ತದೆ, ನಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಅಂತ ಮಾರ್ಪಾಟ ಆಗಿ ಇದು ಪ್ರೋಟೀನ್ ಜೊತೆ ಶೇಖರಣೆಯಾಗಿ ರಕ್ತನಾಳಗಳಲ್ಲಿ ಶೇಖರಣೆ ಆಗ್ತಾ ಹೋಗ್ತದೆ. ಸೊ ರಕ್ತನಾಳಗಳಲ್ಲಿ ಶೇಖರಣೆಯಾದಾಗ ರಕ್ತ ಸಂಚಾರದಲ್ಲಿ ವ್ಯಯ ಉಂಟಾಗ್ತದೆ, ಅಂದ್ರೆ ಅಲ್ಲಿ ಸಮಸ್ಯೆ ಉಂಟಾಗ್ತದೆ. ಸೊ ಈ ತರ ಸಮಸ್ಯೆ ಆದಾಗ ಇದು ಹೃದಯದ ಮೇಲೆ ಪ್ರೆಷರ್ ಹಾಕಿ ಹಾರ್ಟ್ ಅಟ್ಯಾಕ್ಸ್ ಆಗುವಂತಹ ಸಂದರ್ಭ ಇರ್ತದೆ. ಸೊ ಮುಖ್ಯವಾಗಿ ಈ ಕೊಬ್ಬಿನ ಪದಾರ್ಥಗಳು ಎಷ್ಟು ಅವಶ್ಯನೋ ಅಷ್ಟೇ ನಾವು ಕನ್ಸ್ಯೂಮ್ ಮಾಡಬೇಕು.

ಆ ಶಕ್ತಿ ಹೋಲಿಸಿದಾಗ ಎಲ್ಲಾ ಧಾನ್ಯಗಳು ಒಂದೇ ತರನಾದ ಶಕ್ತಿಯನ್ನು ನೀಡ್ತವೆ. ಅಂದ್ರೆ ಉದಾಹರಣೆಗೆ ಒಂದು 100 ಗ್ರಾಂ ಯಾವುದೇ ಒಂದು ಧಾನ್ಯ ತಗೊಳ್ರಿ, ಅಂದ್ರೆ ನಿಮ್ಮ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಅಥವಾ ಯಾವುದೇ ಕಿರುಧಾನ್ಯ ತಗೊಂಡ್ರು ಶಕ್ತಿಗೆ ಸಂಬಂಧಿತವಾಗಿ ಎಲ್ಲಾ ಸಮಾನವಾಗಿ ಅಂದ್ರೆ ಸುಮಾರು 340-350 ಕಿಲೋ ಕ್ಯಾಲರಿ ಶಕ್ತಿ ಕೊಡುತ್ತೆ ಪ್ರತಿ 100 ಗ್ರಾಂಗೆ. ಆದ್ರೆ ಬೇರೆ ಪೋಷಕಾಂಶಗಳು ಸಹ ಈ ಧಾನ್ಯಗಳಿದಾವೆ. ಉದಾಹರಣೆಗೆ ಪ್ರೋಟೀನ್ ಅಥವಾ ಸಸಾರಜನಕ ಅಂತ ಏನ್ ಹೇಳ್ತಿರಲ್ಲ ಅದು, ಇದು ಸುಮಾರು 7-13% ಇದರಲ್ಲಿ ಗಂಧಕಯುಕ್ತ ಅಮೈನೋ ಆಮ್ಲಗಳಂತ ಅಂದ್ರೆ ಎಸೆನ್ಶಿಯಲ್ ಬಹಳ ಅಮೈನೋ ಆಸಿಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಮಕ್ಕಳ ಬೆಳವಣಿಗೆ ಬಹಳ ಅವಶ್ಯಕ. ಅದು ನಮ್ಮ ಕಿರುಧಾನ್ಯಗಳಲ್ಲಿ ಅಥವಾ ಸಿರಿಧಾನ್ಯಗಳಲ್ಲಿ ಏನ್ ಹೇಳಿದರೆ ಅದು ಉತ್ಕೃಷ್ಟವಾಗಿದೆ. ಆದ್ರಿಂದ ಬೆಳೆಯುವ ಮಕ್ಕಳಿಗೆ ಕೊಟ್ರೆ ಅದು ಒಂದು ಒಳ್ಳೆಯ ಆಹಾರವಾಗಿ ಪರಿಣಮಿಸುತ್ತೆ. ಪ್ರೋಟೀನ್ ಅಥವಾ ಸಸಾರಜನಕ ಅಷ್ಟೇ ಇಲ್ಲ, ಇನ್ನು ಕೊಬ್ಬು. ಕೊಬ್ಬು ಅಂತಂದ್ರೆ ನಿಮ್ ತಲೆಯಲ್ಲಿ ಬಂದ್ಬಿಡುತ್ತೆ, ಒಳ್ಳೆಯ ಕೊಬ್ಬು ಕೆಟ್ಟ ಕೊಬ್ಬು. ಕೆಟ್ಟ ಕೊಬ್ಬು ಅಂದ ತಕ್ಷಣ ನಿಮ್ ತಲೆಯಲ್ಲಿ ಬರೋದು ಕೊಲೆಸ್ಟ್ರಾಲ್. ಒಂದು ನೆನಪಿಡಿ, ಕೆಟ್ಟ ಕೊಲೆಸ್ಟ್ರಾಲ್ ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಬೇರೆ ಪ್ರಮಾಣದಲ್ಲಿ ಎರಡು ವಿಂಗಡಣೆಗಳಿದಾವೆ. ಕೊಲೆಸ್ಟ್ರಾಲ್ ಒಳ್ಳೆ ಪ್ರಮಾಣದಲ್ಲಿರುವುದು ಕಿರುಧಾನ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಅಂದ್ರೆ ಅವಶ್ಯಕ ಮೇಧೋ ಆಮ್ಲಗಳಂತ ಏನ್ ಹೇಳ್ತಿರಲ್ಲ ಅದೆಲ್ಲ ಕೂಡ್ಬಿಟ್ಟು ಕೊಬ್ಬಾಗುತ್ತೆ. ಆ ಒಳ್ಳೆ ಕೊಬ್ಬು ಅಥವಾ ಒಳ್ಳೆ ಕೊಲೆಸ್ಟ್ರಾಲ್ ಎಲ್ಲ ಪ್ರಮಾಣವು ನಿಮ್ಮ ಕಿರುಧಾನ್ಯಗಳಲ್ಲಿ ಜಾಸ್ತಿ ಇದೆ. ಆದ್ರಿಂದ ಒಳ್ಳೆ ಕೊಲೆಸ್ಟ್ರಾಲ್ ಭರಿತ ಕಿರುಧಾನ್ಯ ನೀವು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಇಟ್ಕೋಬಹುದು. ಆಮೇಲೆ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೋಬಹುದು. ಬೊಜ್ಜು ಅಥವಾ ಹೆಚ್ಚಿನ ತೂಕ ಇವೆಲ್ಲಾ ಸಂಬಂಧಗಳನ್ನ ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಕೊಬ್ಬಿನ ಅಂಶ ಬಿಟ್ಟು ಬೇರೆ ಇತರೆ ಪೋಷಕಾಂಶಗಳ ಬಗ್ಗೆ ವಿಚಾರ ಮಾಡಿದ್ರೆ ಖನಿಜಾಂಶಗಳು, ಖನಿಜಾಂಶಗಳಂತ ಅದರಲ್ಲಿ ಮುಖ್ಯವಾಗಿ ನಿಮ್ಮ ಸುಣ್ಣ ಮತ್ತು ರಂಜಕ ಹಾಗೂ ಕಬ್ಬಿಣ. ಈ ಸುಣ್ಣ ಏನಿದೆ ಅಲ್ಲ, ರಾಗಿಯಲ್ಲಿ ಸುಮಾರು 400 ಮಿಲಿಗ್ರಾಂ ಇದೆ. ಎಲ್ಲಾ ಬೇರೆ ಯಾವುದೇ ಧಾನ್ಯಗಳಲ್ಲಿ ಇರದಾರದಷ್ಟು ನಿಮ್ಮ ಸುಣ್ಣದ ಅಂಶವು ನಿಮ್ಮ ರಾಗಿಯಲ್ಲಿ ಸಿಗುತ್ತೆ. ಇದು ಸಹ ಒಂದು ಕೃಷ್ಣ ಕಿರುಧಾನ್ಯ. ಇದನ್ನ ನೀವು ಮಾಲ್ಟ್ ಅಥವಾ ಹಿಟ್ಟಿನ ಮುದ್ದೆ ಆಗಿ ಅಥವಾ ರೊಟ್ಟಿಯಾಗಿ ತಡ್ಕೊಂಡು ತಿಂದ್ರು ಅದರಲ್ಲಿರುವಂತಹ ಖನಿಜಾಂಶವು ನಿಮಗೆ ಚೆನ್ನಾಗಿ ಲಭ್ಯ ಆಗುತ್ತೆ. ಈ ಕೆಲವೊಂದು ಆಹಾರಗಳಲ್ಲಿ ನೀವು ಕಬ್ಬಿಣಾಂಶ ಹೆಚ್ಚಿಗೆ ಇದ್ರೂ ಅದರ ಲಭ್ಯತೆ ಕಡಿಮೆ ಇರುತ್ತೆ. ಅಂದ್ರೆ ಅದು ನೀವ್ ಹೇಳಿದ ಬಯೋ ಅವೈಲಬಿಲಿಟಿ ಅಂತ ಏನ್ ಹೇಳ್ತಿರಲ್ಲ ಅದರ ಪ್ರಮಾಣ ಕಡಿಮೆ ಇರುತ್ತೆ. ಕಿರುಧಾನ್ಯಗಳಲ್ಲಿ ಸಹ ಕೆಲವೊಂದು ಅಂಶಗಳು ಜಾಸ್ತಿ ಇದ್ರೂ ಅದರಲ್ಲಿರುವಂತಹ ಕೆಲವೊಂದು ಆಂಟಿ ನ್ಯೂಟ್ರಿಯಂಟ್ಸ್ ಅಂತ ಏನ್ ಹೇಳ್ತಿರಲ್ಲ ಅವುಗಳಿಂದಾಗಿ ಅದರ ಪ್ರಮಾಣ, ಲಭ್ಯತೆಯ ಪ್ರಮಾಣ ಕಡಿಮೆ ಇರುತ್ತೆ. ಆದ್ರಿಂದ ನಿಮ್ಮ ಸಂಸ್ಕರಣಾ ವಿಧಾನಗಳಾದ ಆವಿಯಲ್ಲಿ ಬೇಯಿಸುವಿಕೆ ಅಥವಾ ಕುದಿಸುವಿಕೆ, ಪ್ರೆಷರ್ ಕುಕ್ಕಿಂಗ್ ಈ ರೀತಿ ಎಲ್ಲ ಮಾಡಿಕೊಂಡು ನೀವು ಬಳಸೋದ್ರಿಂದ ನಿಮಗೆ ಸುಣ್ಣ ಅಥವಾ ಕಬ್ಬಿಣ ಏನಿಲ್ಲ ಅದು ಹೆಚ್ಚಿನ ಪ್ರಮಾಣದಲ್ಲಿ ದೊರಕುತ್ತೆ. ಇನ್ನೊಂದು ಖನಿಜಾಂಶ ಅಂದ್ರೆ ನಿಮ್ಮ ರಂಜಕ. ಇದು ಜೀವಕೋಶಗಳ ರಚನೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಕಿರುಧಾನ್ಯಗಳಲ್ಲಿ ಅಥವಾ ನೀವು ಸಿರಿಧಾನ್ಯಗಳಲ್ಲಿ ಇದರ ಪ್ರಮಾಣ ಹೆಚ್ಚಿಗೆ ಇರುತ್ತೆ. ಆದ್ರಿಂದ ನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ನಿಮ್ಮ ಜೀವಕೋಶಗಳ ರಚನೆ ಏನಿದೆ ಅಲ್ಲ ಅದಕ್ಕೆ ಸಹಕಾರಿ. ಜೀವಕೋಶಗಳ ರಚನೆ ಯಾವಾಗ ಬೇಕಾಗುತ್ತಂದ್ರೆ ಬೆಳೆಯುವ ಮಕ್ಕಳಿಗೆ ಬಹಳ ಬೇಕು. ನೀವು ಕ್ಯಾಲ್ಸಿಯಂ ಇಸ್ಟ್ ಫಾಸ್ಫರಸ್ ಪ್ರಮಾಣ ಅಂತ ಏನ್ ಹೇಳ್ತಿರಲ್ಲ ಅದು ಆ ರೇಷಿಯೋ ಪ್ರಮಾಣ ನಮ್ಮ ಕಿರುಧಾನ್ಯಗಳಲ್ಲಿ ಬಹಳ ಚೆನ್ನಾಗಿದೆ. ಬೆಳೆಯುವ ಮಕ್ಕಳಿಗೆ ನೀವು ಅದನ್ನು ಕೊಡೋದ್ರಿಂದ ಅವರ ಎಲುಬಿನ ಬೆಳವಣಿಗೆ ಎಲ್ಲ ತುಂಬಾ ಚೆನ್ನಾಗಿ, ನಿಮ್ಮ ಹಲ್ಲಿನ ಬೆಳವಣಿಗೆ ಆಯ್ತು. ಸಕಾಲದಲ್ಲಿ ಎಲ್ಲ ಫೌಂಡೇಶನ್ ಅಂತ ಏನ್ ಹೇಳ್ತೀರಾ ಅಥವಾ ನೀವು ಅಡಿಪಾಯ ಏನ್ ಹಾಕ್ತಿರಲ್ಲ ಮಕ್ಕಳಿಗೆ, ಒಳ್ಳೆ ಅಡಿಪಾಯ ಹಾಕಿದ್ರೆ ಮುಂದೆ ವೃದ್ಧಾಪ್ಯದಲ್ಲಿ ಅವರಿಗೆ ಒಳ್ಳೆ ಜೀವನ ಕೊಡಬಹುದು. ಇನ್ನು ಕಬ್ಬಿಣ ಅಂಶ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಕಬ್ಬಿಣದ ಕೊರತೆಯಿಂದ ಅನೇಮಿಯಾ ಅಂತ ಅಂದ್ರೆ ರಕ್ತಹೀನತೆ ಅಂತ ಏನ್ ಹೇಳ್ತಿರಲ್ಲ ಆ ಕೊರತೆ ಕಂಡು ಬರುತ್ತೆ. ನಮ್ಮ ಕಿರುಧಾನ್ಯಗಳಲ್ಲಿ ಕಬ್ಬಿಣ ಅಂಶ ಬಹಳ ಚೆನ್ನಾಗಿದೆ. ಇದನ್ನ ಬಳಸೋದ್ರಿಂದ ಅದ್ರ ಜೊತೆಗೆ ನೀವು ಬೇರೆ ಹಸಿಸೊಪ್ಪು ತರಕಾರಿಗಳಾಯ್ತು ಅಥವಾ ಜೀವಸತ್ವ ಸಿ ಅಂತ ಏನ್ ಹೇಳ್ತಿರಲ್ಲ ನಿಮ್ಮ ಎಲ್ಲ ಹಸಿಸೊಪ್ಪು ತರಕಾರಿಗಳಲ್ಲಿ ಜೀವಸತ್ವ ಸಿ ಇದೆ. ಇದನ್ನ ನೀವು ಕಿರುಧಾನ್ಯ ಬಳಸಬೇಕಾದ್ರೆ ನಿಮ್ಮ ಸೊಪ್ಪುಗಳು ಅಥವಾ ನಿಮ್ಮ ಮಜ್ಜಿಗೆ ಜೊತೆಗೆ ಬಳಸೋದ್ರಿಂದ ಅದರಲ್ಲಿರುವಂತಹ ಖನಿಜಾಂಶಗಳು ನಿಮ್ಮ ದೇಹಕ್ಕೆ ಚೆನ್ನಾಗಿ ಲಭ್ಯ ಆಗುತ್ತೆ. ಇದು ಬೇರೆ ಎಲ್ಲಾ ಧಾನ್ಯಗಳಿಗೆ ಹೋಲಿಸಿದಾಗ ಕಿರುಧಾನ್ಯಗಳಿಗೆ ಇದರ ಪ್ರಮಾಣ ಜಾಸ್ತಿ ಇದೆ. ಇನ್ನು ಜೀವಸತ್ವಗಳು ಅಂತ ಗೊತ್ತೇ ಇರಬೇಕು ನಿಮಗೆ, ಬಿ ಕಾಂಪ್ಲೆಕ್ಸ್ ಅಂತ ಏನ್ ಹೇಳ್ತಿರಲ್ಲ ಅದು ನೀರಿನ ಕರಗುವ ಜೀವಸತ್ವಗಳು ಅಥವಾ ಎಣ್ಣೆಯಲ್ಲಿ ಕರಗುವಂತಹ ಜೀವಸತ್ವಗಳು ಅಂತ ಏನ್ ಹೇಳ್ತಿರಲ್ಲ ಆ ವಿಷಯ. ಬಿ ಕಾಂಪ್ಲೆಕ್ಸ್ ಜೀವಸತ್ವಗಳು ಕಿರುಧಾನ್ಯಗಳಲ್ಲಿ ಬಹಳ ಚೆನ್ನಾಗಿ ಅಂದ್ರೆ ಉತ್ಕೃಷ್ಟವಾಗಿದೆ. ಅದರಿಂದ ಅದನ್ನು ಬಳಸೋದ್ರಿಂದ ಅದರಿಂದ ಉಪಯೋಗ ಏನಪ್ಪಾ ಅಂತಂದ್ರೆ ನೀವು ತಿಂದ ಆಹಾರ ಜೀರ್ಣ ಆಗಿ ಕೊನೆಗೆ ನಿಮ್ ಶಕ್ತಿ ಕೊಡುತ್ತೆ ಅಥವಾ ದೇಹದ ರಚನೆಯಲ್ಲಿ ಸಹಾಯ ಮಾಡುತ್ತೆ ಅಥವಾ ನಿಮ್ಮ ದೇಹವನ್ನ ರೋಗದಿಂದ ವಿಮುಕ್ತ ಮಾಡುತ್ತೆ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೆ ಮಾಡುತ್ತೆ. ಆದ್ರೆ ನಮ್ಮ ಕಿರುಧಾನ್ಯಗಳಿರುವಂತಹ ಈ ಜೀವಸತ್ವಗಳು ನಿಮ್ಮ ತಿಂದಂತ ಆಹಾರ ಜೀರ್ಣ ಆಗಲಿಕ್ಕೆ ಎನ್ಝೈಮ್ ತರ ಕೆಲಸ ಮಾಡಿಬಿಟ್ಟು ಅವುಗಳಿಂದ ಸತ್ವನ ಈ ದೇಹಕ್ಕೆ ಹೀರಿಕೊಡುವಲ್ಲಿ ಸಹಾಯ ಮಾಡುತ್ತೆ. ಈ ರೀತಿ ಬೇರೆ ಬೇರೆ ಅಂಶಗಳು ಅಂದ್ರೆ ನಿಮ್ಮ ಶಕ್ತಿ ಇರಬಹುದು, ಸಸಾರಜನಕ ಇರಬಹುದು, ಕೊಬ್ಬು ಇರಬಹುದು ಅಥವಾ ಜೀವಸತ್ವಗಳಿರಬಹುದು, ಖನಿಜಾಂಶಗಳು ಇರಬಹುದು, ಎಲ್ಲದರ ವಿಷಯದಲ್ಲೂ ಅದು ಬೇರೆ ಇತರ ಧಾನ್ಯಗಳಿಂದ ಅದರಲ್ಲೂ ಅಕ್ಕಿ ತಿನ್ನುವಂತ ಇದರ ಪ್ರದೇಶಗಳಲ್ಲೆಲ್ಲ ಇದು ಹೆಚ್ಚು ಉತ್ಕೃಷ್ಟವಾಗಿ ಬಳಸಲ್ಪಟ್ಟರೆ ಬಹಳ ಒಳ್ಳೆಯದು. ಅಷ್ಟೇ ಅಲ್ಲ, ಜೊತೆಗೆ ಇದರಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ ಅಂದ್ರೆ ನಾರು. ನಿಮಗೆ ಗೊತ್ತಿರಬಹುದು, ಅಯ್ಯೋ ಬಿಡು ತರಕಾರಿ ತಿಂದ್ರೆ ನಾರಂಶ ಸಿಕ್ಬಿಡುತ್ತೆ ಅಂತ ನಿಮ್ ತಲೆಯಲ್ಲಿ ಇರಬಹುದು. ತರಕಾರಿ ಅಥವಾ ಸೊಪ್ಪುಗಳು ತಿಂದ್ರೆ ಸಿಕ್ಕರೂ ನಮ್ಮ ಕಿರುಧಾನ್ಯಗಳಲ್ಲಿರುವಂತಹ ಉತ್ಕೃಷ್ಟ ನಾರಿನ ಅಂಶ ನಿಮಗೆ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ. ಉದಾಹರಣೆಗೆ ನಮ್ಮ ನಾರಿನಲ್ಲಿ ನೀವು ಕರಗುವ ನಾರಿನ ಅಂಶ ಮತ್ತು ಕರಗದಿರುವ ನಾರಿನ ಅಂಶ ಅಂತ ಎರಡು ವಿಂಗಡಗಳಿದಾವೆ. ಈ ಎರಡು ಪ್ರಮಾಣಗಳು ಬಹಳ ಚೆನ್ನಾಗಿ ನಮ್ಮ ಕಿರುಧಾನ್ಯಗಳಲ್ಲಿ ಇದೆ. ಕರಗುವ ನಾರಿನ ಅಂಶ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅಂದ್ರೆ ದೇಹದಿಂದ ಹೆಚ್ಚಿಗೆ ಪ್ರಮಾಣದ ಕೊಲೆಸ್ಟ್ರಾಲ್ ನ ಹೊರಗಡೆ ಹಾಕಿ ಸಾಲ್ಟ್ ರೂಪದಲ್ಲಿ ಹಾಕ್ಲಿಕ್ಕೆ ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟು ಸಹಾಯ ಮಾಡುತ್ತೆ. ಅಂದ್ರೆ ನಿಮ್ಮ ರಕ್ತದಲ್ಲಿ ಸ್ವಲ್ಪ ಮಟ್ಟಿಗೆ ಫೈಬರ್ ಅಂಶ ಇದ್ರೆ, ಆಹಾರದಲ್ಲಿ ಫೈಬರ್ ತಗೊಂಡಿದ್ರೆ ಆ ಫೈಬರ್ ಏನ್ ಮಾಡುತ್ತೆ, ಆ ನಾರಿನ ಅಂಶ ಕೊಲೆಸ್ಟ್ರಾಲ್ ಜೊತೆ ಸೇರ್ಕೊಂಡ್ಬಿಟ್ಟು ಹೆಚ್ಚಿನ ಕೊಲೆಸ್ಟ್ರಾಲ್ ಹೊರಗೆ ಹಾಕ್ಬಿಟ್ಟು ರಕ್ತದ ಮಟ್ಟವನ್ನ ಸರಿಯಾದ ಪ್ರಮಾಣದಲ್ಲಿ ಇಡುತ್ತೆ. ಇನ್ನು ನೀವು ಕರಗದಿರುವ ನಾರಿನ ಅಂಶ ಏನಿದೆಲ್ಲ ಕಿರುಧಾನ್ಯಗಳು, ಅದು ನಿಮ್ಮ ಮಲಬದ್ಧತೆ ತೊಂದರೆಯನ್ನ ಹೋಗಲಾಡಿಸಲಿಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ನಿಮ್ದು ತಿಂದಂತ ಆಹಾರ ಪದಾರ್ಥಗಳು ವಿಸರ್ಜನೆ ಆಗ್ಬೇಕಲ್ಲ, ಆವಾಗ ಕರಗದಿರುವ ನಾರಿನ ಅಂಶ ಸೇರ್ಕೊಂಡ್ಬಿಟ್ಟು ದೇಹದಿಂದ ಮಲವನ್ನು ವಿಸರ್ಜಿಸಲಿಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಕರಗುವ ಮತ್ತು ಕರಗದಿರುವ ನಾರಿನ ಅಂಶ ತುಂಬಾ ಸಹಕಾರಿಯಾಗಿ ಹಾಗೂ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾಗಿ ಅಂತಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಅಂತ ಹೇಳಿ ಕಿರುಧಾನ್ಯಗಳಿಗೆ ಬಹಳ ಮಹತ್ವ ಇದೆ. ಈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತೀವಲ್ಲ, ಹಂಗಂದ್ರೇನು, ಅದು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ? ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಈ ಪ್ರತಿಯೊಂದು ಆಹಾರ ಸೇವನೆ ಮಾಡಿದಾಗ ರಕ್ತದ ಗ್ಲೂಕೋಸ್ ಮಟ್ಟ ಎಷ್ಟು ಏರುತ್ತೆ ಅಂತ ಒಂದು ಸೂಚ್ಯಾಂಕ ತೋರಿಸೋದಂತ ಒಂದು ಇದು. ಅದು ಗ್ಲೂಕೋಸ್ ನೀರ್ ಕುಡಿದಾಗ ನಿಮ್ಮ ಬ್ಲಡ್ ಶುಗರ್ ಅಂದ್ರೆ ಸಕ್ಕರೆ ಅಂಶ 100 ಇರುತ್ತೆ, ಅಂದ್ರೆ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ 100 ಅಂತ ಅರ್ಥ. ನೀವು ಅಕ್ಕಿಗೆ ಅನ್ನ ಮಾಡಿ ಊಟ ಮಾಡಿದಾಗ ಅದು 80 ಇರುತ್ತೆ, ಆಮೇಲೆ ಜೋಳ ಗೋಧಿ ಇವನ್ ಬಳಸಿದಾಗ 70-75 ತನಕ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ. ಇನ್ನು ಕಿರುಧಾನ್ಯಗಳನ್ನ ಬಳಕೆ ಮಾಡಿದಾಗ ಗ್ಲೈಸಿಮಿಕ್ ಇಂಡೆಕ್ಸ್ 50-55 ತನಕ ಬರುತ್ತೆ. ಅಂದ್ರೆ ಇದಕ್ಕೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರ ಅಂತ ಕರಿತೀವಿ. ಆದ್ರಿಂದ ಹೆಚ್ಚು ಹೆಚ್ಚು 50 ಕಡಿಮೆ ಇತ್ತಂದ್ರೆ ಬಹಳ ಒಳ್ಳೇದು. 70-75 ತನಕ ಮಧ್ಯಮ ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರ ಅಂತ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ನೀವು ಗೋಧಿ ಜೋಳನ ಸೇರಿಸ್ಕೋಬಹುದು. ಇನ್ನು ಅಕ್ಕಿಯನ್ನೆಲ್ಲ ಹೋಲಿಸಿದಾಗ ಅಥವಾ ಅನ್ನ ಮಾಡಿ ಊಟ ಮಾಡ್ತಿರಲ್ಲ, ಅದು ಹೆಚ್ಚಿನ ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರ ಅಂತ ನಾವು ವಿಭಾಗಿಸಬಹುದು. ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರದ ಮಹತ್ವ ಏನಪ್ಪ ಅಂದ್ರೆ ಕಿರುಧಾನ್ಯಗಳು ಇದರಿಂದ ಏನು ಒಂದು ಮಹತ್ವ ಪಡಿತವಂದ್ರೆ ಬಳಸಿದಾಗ ರಕ್ತದ ಸಕ್ಕರೆ ಪ್ರಮಾಣ ನಿಧಾನವಾಗಿ ಏರುತ್ತೆ, ಹೀರ್ಕೊಳ್ಳುತ್ತೆ, ಆಮೇಲೆ ಅದು ರಕ್ತದಲ್ಲಿ ವಿಂಗಡಣೆ ಆಗಿ ಎಲ್ಲಾ ಕಡೆ ಸೇರ್ಕೊಳ್ಳಕ್ಕೆ ಸಮಯ ತಗೊಳ್ಳುತ್ತೆ. ಅಂದ್ರೆ ತಿಂದ 1-1.5 ತಾಸು ಆದ್ಮೇಲೆ ನೀವು ತಿಂದಂತ ಆಹಾರ ಸಕ್ಕರೆಯಾಗಿ ನಿಮಗೆ ರಕ್ತಕ್ಕೆ ಬರುತ್ತೆ. ಆವಾಗ ಹೆಚ್ಚಾಗಿ ರಕ್ತ ತಪಾಸಣೆ ಮಾಡಿದಾಗ ಯಾವ್ದು ಆಹಾರ ಜಾಸ್ತಿ ಸಕ್ಕರೆ ಅಂಶ ಬಿಟ್ಟಿದೆ ಅಂತ ಗೊತ್ತು ಮಾಡ್ಕೊಂಡಾಗ ಕಿರುಧಾನ್ಯಗಳಲ್ಲಿ ಕಡಿಮೆ ಪ್ರಮಾಣದ ಗ್ಲೂಕೋಸ್ ಬಂದಿದೆ ಅಂದ್ರೆ ಇದು ಒಂದು ಒಳ್ಳೆ ವರದಾನ. ಅದರಲ್ಲೂ ಮಧುಮೇಹ ರೋಗಿಗಳಿಗೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರ ಇರೋದನ್ನ ಬಳಸಿದ್ರೆ ಅವರ ಸಕ್ಕರೆ ಪ್ರಮಾಣವನ್ನು ಹತೋಟಿಗೆ ಸಾಧ್ಯ ಮಾಡುತ್ತೆ. ರಕ್ತದ ಪ್ರಮಾಣ ಅಥವಾ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಕಡಿಮೆ ಇರಬೇಕಂದ್ರೆ ಅದರಿಂದ ಯಾವ್ಯಾವ ಲಾಭಗಳಪ್ಪ, ಒಂದು ಕಣ್ಣಿನ ತೊಂದರೆ, ನಮ್ಮಲ್ಲಿ ಒಂದು 3 ಹೆಸರುಗಳು ಹೇಳ್ತೀವಿ, ನ್ಯೂರಾಲಜಿ ನೆಫ್ರಾಲಜಿ ಅಂತ ಹೇಳ್ಬಿಟ್ಟು, ಅಂದ್ರೆ ಕಿಡ್ನಿಗೆ ತೊಂದರೆ ಆಗುವಂತಹ ತೊಂದರೆಗಳು, ಕಣ್ಣಿಗೆ ಆಗುವಂತಹ ತೊಂದರೆಗಳು ಅಥವಾ ಚರ್ಮಕ್ಕೆ ಆಗುವಂತಹ ತೊಂದರೆಗಳು, ಅಂದ್ರೆ ಹೆಚ್ಚಿನ ಸಕ್ಕರೆ ಅಂಶ ರಕ್ತದಲ್ಲಿ ಚಲನೆ ಆಗ್ತಾ ಇದ್ರೆ ಇವೆಲ್ಲದಕ್ಕೂ ಹಾನಿ ಉಂಟಾಡುತ್ತೆ. ಆದ್ರಿಂದ ಕಡಿಮೆ ಮಟ್ಟದ ಸಕ್ಕರೆ ಬಿಡುವಂತ ಕಿರುಧಾನ್ಯಗಳನ್ನು ಬಳಸೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಲಾಭ ಆಗುತ್ತೆ. ಅಷ್ಟೇ ಅಲ್ಲ, ನಾರಿನ ಅಂಶ ಏನ್ ಬಳಸ್ತೀವಲ್ಲ ಅದು ಸಹ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಇಡುತ್ತೆ. ಎರಡು ಸೇರಿಸ್ಬಿಟ್ಟು ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ಅಲ್ಲದೆ ಈ ಕಿರುಧಾನ್ಯಗಳಲ್ಲಿ ಔಷಧೀಯ ಗುಣಗಳು ಇದಾವು ಅಂತೇಳಿ ಹಂಗೇನ್ರಿ ಇದಾವ? ಹೌದು, ನೀವು ಬರೀ ಪೋಷಕಾಂಶಗಳು ಅಂತ ಅಷ್ಟೇ ದೃಷ್ಟಿಯಿಂದ ನೋಡಕ್ಕಾಗಲ್ಲ. ಇತರೆ ಒಂದು ಔಷಧೀಯ ಧಾನ್ಯಗಳಾದ ಕೆಮಿಕಲ್ಸ್ ಅಂತ ಏನ್ ಕರಿತೀರಾ, ಅದರಲ್ಲಿ ಪಾಲಿಫಿನಾಲ್ಸ್, ಫೈಟೋಸ್ಟಿರಾಲ್ಸ್, ಸಪೋನಿನ್ಸ್, ಫೈಟಿಕಾಮ್ಲ, ಇವೆಲ್ಲವೂ ಔಷಧೀಯ ಗುಣಗಳನ್ನ ಅಥವಾ ಔಷಧೀಯ ಪೋಷಕಾಂಶಗಳಂತ ನೀವು ಕರಿಬಹುದು. ಏನಪ್ಪಾ ಅಂದ್ರೆ ಎಸ್ಪೆಷಲಿ ಈ ಪಾಲಿಫಿನಾಲ್ಸ್ ಅಂತ ಏನ್ ಹೇಳ್ತಿರಲ್ಲ, ಅದು ನಿಮ್ಮ ಕ್ಯಾನ್ಸರ್ ಕಾರಕ ಉತ್ಪಾದನೆಯನ್ನು ತಡೆ ಹಿಡಿಯುತ್ತೆ. ಅಂದ್ರೆ ನೀವು ಅಷ್ಟೇ ಅಲ್ಲ, ಜೊತೆಗೆ ಈ ಆಂಟಿ ಆಕ್ಸಿಡೆಂಟ್ ಅಂತ ಕೆಲಸ ಮಾಡುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ನೀವು ಯಾವುದೇ ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ದೇಹದಲ್ಲಿ ಕೆಲವೊಂದು ಹಾನಿಕಾರಕ ಅಂಶಗಳು ಉತ್ಪನ್ನ ಆಗುತ್ತೆ. ಆ ಹಾನಿಕಾರಕ ಅಂಶಗಳನ್ನ ಅಂದ್ರೆ ನಾವು ಅದನ್ನ ನೇಸೆಂಟ್ ಆಕ್ಸಿಜನ್ ಅಂತ, ರಾಡಿಕಲ್ಸ್, ಫ್ರೀ ರಾಡಿಕಲ್ಸ್ ಅಂತ ಕರಿತೀವಿ. ಆ ಫ್ರೀ ರಾಡಿಕಲ್ಸ್ ದೇಹದ ಈಗ ಉದಾಹರಣೆ ಮೆದುಳು ಅಥವಾ ಹಾರ್ಟ್ ಅಥವಾ ಕಿಡ್ನಿ ಇವುಗಳೆಲ್ಲ ಹೋಗಿ ತಲುಪಿದಾಗ ಅಲ್ಲಿ ಅವು ಜೀವಕೋಶಗಳನ್ನ ಹಾನಿ ಮಾಡ್ತಾ ಹೋಗುತ್ತೆ. ಕಿರುಧಾನ್ಯಗಳು ಇವತ್ತು ತಿಂತಷ್ಟ ನಾಳೆ ರೋಗ ಬರೋದಿಲ್ಲ ಅಂತಲ್ಲ, ಇದು ಯಾವಾಗ್ಲೂ ಹೆಂಗಪ್ಪ ಅಂದ್ರೆ ನಿಧಾನವಾಗಿ ತನ್ನ ರೋಗ ನಿರೋಧಕ ಶಕ್ತಿಯನ್ನ ಹೊರತೋರ್ಪಡಿಸುತ್ತೆ. ಕಿರುಧಾನ್ಯಗಳಿರುವಂತ ಎಷ್ಟೋ ಫೈಟೋಸ್ಟಿರಾಲ್ಗಳು, ಸಪೋನಿನ್ಗಳು ಏನಂತಂದ್ರೆ ಈ ಆಂಟಿ ಆಕ್ಸಿಡೆಂಟ್ ಅಂತ ಕೆಲಸ ಮಾಡ್ಬಿಟ್ಟು ಹಾನಿಕಾರಕ ಅಂಶಗಳೆಲ್ಲ ಏನ್ ಉತ್ಪನ್ನ ಆಗಿರ್ತಾವಲ್ಲ ಅವನ್ನೆಲ್ಲ ತಗೊಂಡ್ಬಿಟ್ಟು ನಿಮ್ಮ ದೇಹದ ವಿವಿಧ ಮುಖ್ಯ ಅಂಗಗಳನ್ನ ಹಾನಿ ಆಗೋದನ್ನ ತಡೆಯುತ್ತೆ. ಈ ರೀತಿ ಇದರಲ್ಲಿ ವಿವಿಧ ಸಸ್ಯಜನ್ಯ ರಾಸಾಯನಿಕಗಳು ಅಥವಾ ಔಷಧೀಯ ಪೋಷಕಾಂಶಗಳನ್ನ ನಾವು ವಿಂಗಡಿಸಬಹುದು. ಇಂಥ ಕಿರುಧಾನ್ಯಗಳನ್ನ ಹೀಗೆ ಸಂಗ್ರಹಿಸಬೇಕು, ಹಿಂಗೆ ಸಂಸ್ಕರಣೆ ಮಾಡಬೇಕು, ಹಿಂಗೆ ಉಪಯೋಗಿಸಬೇಕು ಅನ್ನುವಂಥದ್ದು. ಕಿರುಧಾನ್ಯಗಳು ಅಂತ ಬಂದ ತಕ್ಷಣ ಸಂಸ್ಕರಣೆ ಒಂದು ಮುಖ್ಯ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಯಾಕಂದ್ರೆ ಇದರಲ್ಲಿ ಮೇಲ್ಗಡೆ 7 ಪದರಗಳಿರುತ್ತವೆ. ಸಾದಾ ಮಿಲ್ಲಲ್ಲಿ ನೀವು ಸಂಸ್ಕರಣೆ ಕೊಟ್ರೆ ಅಕ್ಕಿಯಂತೆ ನೀವು ಸಂಸ್ಕರಣೆ ಮಾಡೋಕ್ಕಾಗಲ್ಲ. ಕಿರುಧಾನ್ಯಗಳ ಮಹತ್ವ ಮತ್ತು ಸಂರಕ್ಷಣೆ ಕುರಿತು ಡಾಕ್ಟರ್ ಉಮಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಅವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಹಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಈಗ ಸಮಯ 7:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಐಸಿಸಿ ಪುರುಷ ಟಿ20 ವಿಶ್ವಕಪ್ 2021 ದಕ್ಷಿಣ ಆಫ್ರಿಕಾ ಹಾಗೂ ಶ್ರೀಲಂಕಾ ಕ್ರಿಕೆಟ್ ತಂಡಗಳ ನಡುವೆ ಶಾರ್ಜಾದಲ್ಲಿ ನಡೆಯಲಿರುವ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಪ್ರಸಾರವಾಗುವುದು. तो कुल मिलाकर ये आपको ये देखिए इसकी इंटेंसिटी मैच की जो इंडिया पाकिस्तान की राइवलरी होती है से अंतराल का. कार्यक्रम के प्रायोजक देवदर्शन धूप अगरबत्ती धूप स्टिक्स कोन्स एवं हवन सामग्री. सुबह जलाओ शाम जलाओ देवदर्शन धूप. सर्वोत्तम क्वालिटी का स्वरूप देवदर्शन धूप. सुरीली धड़कन विविध भारती पर इस समय आप सुन रहे हैं कार्यक्रम विशेष जयमाला, फौजी साथियों की सेवा में, जिसे प्रस्तुत कर रहे हैं सुप्रसिद्ध अभिनेता गोगा कपूर. मुझे गर्व है कि मैं भारतवर्ष में पैदा हुआ, वो भारतवर्ष जहां रामचंद्र जी और कृष्ण जी ने अवतार लिया. तो आओ भाइयों, फिल्म रामपुर का लक्ष्मण का ये गीत सुने. रामपुर का वासी हूँ मैं, लक्ष्मण मेरा नाम. रामपुर का वासी हूँ मैं, लक्ष्मण मेरा नाम. सीधी साधी बोली मेरी, सीधा साधा काम. हो पर हूँ बड़ा अलबेला, हो सौ के बराबर अकेला. हो रामपुर का वासी हूँ मैं, लक्ष्मण मेरा नाम. सीधी साधी बोली मेरी, सीधा साधा काम. रुकना झुकना मैं क्या जानू ए भाई, ओ यार की यारी मुझको यहाँ तलक लाई. अरे खेल तमाशा मुझको मत समझो प्यारो, ओ अभी तो पर्दा उठने में देर है यारो. तुम देखोगे, तुम देखोगे उस रोज मुझे, मैं अपनी जान पे जिस दिन खेला. रामपुर का वासी हूँ मैं, लक्ष्मण मेरा नाम. सीधी साधी बोली मेरी, सीधा साधा काम. प्यार मोहब्बत में वैसे तो ढीला हूँ ओ, लेकिन दिल का मैं भी बड़ा रंगीला हूँ। अरे आँखों आँखों ही में दिन पे लहराऊं ओ, उन होठों की लाली उतार ले जाऊं, कर दूं पागल तू पागल हो चाहे गाँव की गोरी या कोई शहरी लैला, रामपुर का बासी हूँ मैं लक्ष्मण मेरा नाम, दीदी सादी बोली मेरी दीदा सादा काम। पहन के तुम देखो नकली सपना ओ, मेरी धोती कुर्ते पे सोच कर हंसना, अरे खद्दर की छाया में भारत जागा है ओ, इस लाठी से अंग्रेज डर के भागा है, ये अंग्रेजी अंग्रेजी फैशन वैशन क्या जानू, मैं हूँ भारत का छैला रामपुर का, अरे रामपुर का बाकी हूँ मैं लक्ष्मण मेरा नाम, सीधी सादी बोली मेरी सीधा सादा काम, ओ पर हूँ बड़ा अलबेला हो तो के बराबर अकेला, ओ रामपुर का बासी हूँ मैं लक्ष्मण मेरा नाम, सीधी सादी बोली मेरी सीधा सादा। आप सोच रहे होंगे कि मेरा भाई अगर फौज में है तो मैं फौज में क्यों नहीं गया। मैं भाग्य में बहुत विश्वास रखता हूँ। मेरे भाग्य में था आप लोगों की सेवा कला के माध्यम से करना, और मेरे छोटे भाई के भाग्य में था देश की सेवा फौज के माध्यम से करना। तो क्योंकि मैं काफी लंबा हूँ कद में और मेरा छोटा भाई मुझसे काफी छोटा है, तो आइए फिल्म कुली का लंबू जी टिंगू जी सुने। लंबू जी लंबू जी बोलो टिंगू जी, मेरे रस्ते में टांग ना अड़ाना, मेरे रस्ते में टांग ना अड़ाना, इस कन्या ले रही है ये नाम मेरा, छोड़ो जिए लंबू